ಈಗ ವೇಳೆ 6:51 ಆಕಾಶವಾಣಿ ಭದ್ರಾವತಿ. ಕಾರ್ಯಕ್ರಮ ಕೃಷಿ ರಂಗ ಕಿಸಾನ್ ವಾಣಿ. अगर कोई बहुत बड़ी आपदा आ गई और फसल बर्बाद हो गई तो उसको भी बीमा देने की योजना हमने बनाई. आवरी सुत्तिदे समृद्धि प्रति मने मने हागू हळ्ळिगळल्ली आदरू रैतरु सुरक्षित कृषिय प्रति रहदारियल्ली फसल बीमा योजनेय 7 वर्षगळ सफलतेयल्ली ಸರ್ಕಾರ ನನ್ನ ಬೆಂಬಲದಲ್ಲಿ ನನ್ನ ಪಾಲಿಸಿ ನನ್ನ ಕೈಯಲ್ಲಿ. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಡಿಯಲ್ಲಿ ನನ್ನ ಪಾಲಿಸಿ ನನ್ನ ಕೈಯಲ್ಲಿ ಮಹಾ ಅಭಿಯಾನ 15 ಫೆಬ್ರವರಿಯಿಂದ 31 ಮಾರ್ಚ್ 2023ರವರೆಗೆ ರೈತರ ಬೆಳೆ ವಿಮೆ ಪಾಲಿಸಿ ಅವರ ಮನೆ ಬಾಗಿಲಿಗೆ ತಲುಪುವುದು. ಯೋಜನೆಯಡಿ ನೋಂದಣಿ ಮಾಡಿಕೊಳ್ಳುವ ವಿಧಾನ, ಕ್ಲೇಮ್ ಪ್ರಕ್ರಿಯೆ, ವಿಮೆಯ ಬಗ್ಗೆ ಯಾವುದೇ ಕುಂದುಕೊರತೆ ನಿವಾರಣೆ ಹಾಗೂ ಇನ್ನಿತರ ಮಾಹಿತಿಗಳನ್ನು ರೈತರ ತರಬೇತಿಗಾಗಿಯೇ ಆಯೋಜಿಸಿರುವ ಫಸಲ್ ಬಿಮಾ ಪಾಠಶಾಲೆಯಲ್ಲಿ ಪಡೆದುಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ 1800 0 1 0 0 1 5 5 1 ಸಂಖ್ಯೆಗೆ ಕರೆ ಮಾಡಿ. ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆರಗೋಡಿ ರಂಗಾಪುರ ಶ್ರೀ ಕ್ಷೇತ್ರದ ಶ್ರೀ ಗುರು ಪರದೇಶಿ ಕೇಂದ್ರ ಸ್ವಾಮೀಜಿಯವರ ಅನಾಥಾಲಯ ಮತ್ತು ಅನಾಥ ಮಕ್ಕಳ ಕುಟೀರದಲ್ಲಿ 1ರಿಂದ PUC ವರೆಗೆ ವಿದ್ಯಾಭ್ಯಾಸ ಮಾಡಲು ಉಚಿತ ಶಿಕ್ಷಣ ಹಾಗೂ ಊಟ ವಸತಿ ವ್ಯವಸ್ಥೆ ಇದೆ. ಬಡತನದ ಹಿನ್ನೆಲೆಯ ಪೋಷಕರು ಮಕ್ಕಳನ್ನು ಸೇರಿಸಲು ಸಂಪರ್ಕಿಸಿ 9972622390 ಅಥವಾ 9845450395. ಸೈಕ್ಲೋನ್ ಯಾನಿ ಚಕ್ರವಾತ್ ಕಿ ಭವಿಷ್ಯವಾಣಿ ಪಹಲೆ ಸೆ ಕಿ ಜಾ ಸಕ್ತಿ ಹೈ. ಭಾರತ ಸರ್ಕಾರ ಅಬ್ ಸೋಶಿಯಲ್ ಮೀಡಿಯಾ ಸಹಿತ ವಿಭಿನ್ನ ಮೀಡಿಯಾ ಪ್ಲಾಟ್ಫಾರ್ಮೋ ಪರ್ ಸಮಯ ಪರ ಇಸ್ಕಿ ಚೇತಾವನಿ ದೇತಿ ರಹತಿ ಹೈ. ಆಪ್ ಸಭಿ ಕೆ ಲಿಯೆ ಇಸ್ ಪರ್ ಧ್ಯಾನ್ ದೇನಾ ಜರೂರಿ ಹೈ. ಚಕ್ರವಾತ್ ಕೆ ದೌರಾನ್ ರೇಡಿಯೋ ಸುನ್ನೆ, ಟಿವಿ ದೇಖನೆ ತಥಾ ಸಮಾಚಾರ ಪತ್ರ ಪಢನೆ ಮಾತ್ರ ಸೆ ಆಪ್ ಅಪನಿ ಔರ್ ಅಪನೆ ಆಸ್ ಪಾಸ್ ಕೈ ಲೋಗೋ ಕಿ ಜಾನ್ ಬಚಾ ಸಕತೆ ಹೈ. ಚಕ್ರವಾತ್ ಕಿ ಚೇತಾವನಿ SMS ಕೆ ಜರಿಯೆ ಭಿ ದಿ ಜಾತಿ ಹೈ, ಇಸ್ಲಿಯೆ ಅಪನೆ ಮೊಬೈಲ್ ಫೋನ್ ಹಮೇಶಾ ಚಾರ್ಜ್ ರಖೇ. ಕೇವಲ ಆಧಿಕಾರಿಕ ಚೇತಾವನಿ ಪರ್ ಧ್ಯಾನ್ ದೇ, ಅಫವಾಹೋ ಪರ್ ಧ್ಯಾನ್ ನಾ ದೇ. ಚಕ್ರವಾತ್ ಸೆ ಬಚಾ ಜಾ ಸಕತಾ ಹೈ, ತಯಾರಿ ಮೇ ಹಿ ಸಮಜ್ದಾರಿ ಹೈ. ರಾಷ್ಟ್ರೀಯ ಆಪದಾ ಪ್ರಬಂಧನ್ ಪ್ರಾಧಿಕರಣ, ಭಾರತ ಸರ್ಕಾರ ದ್ವಾರ ಜನಹಿತ್ ಮೇ ಜಾರಿ. ಈಗ ಕಡಿಮೆ ಮಳೆಯ ಚಿಂತೆ ಬಿಡು, ಡಿಕಾಲ್ಬ್ 9133 ಮೆಕ್ಕೆಜೋಳದ ಬಿತ್ತನೆ ಮಾಡು. ಮಳೆ ಕಡಿಮೆ ಅಥವಾ ಹೆಚ್ಚು ಆಗಲಿ, ಇದಕ್ಕೆ ಅತ್ಯುತ್ತಮ ಇಳುವರಿ ಕೊಡುವ ಕ್ಷಮತೆ ಇದೆ ಹಾಗೂ ಕೊಡುತ್ತದೆ ಆಕರ್ಷಕ ಬಣ್ಣ ಮತ್ತು ಹೆಚ್ಚು ತೂಕದ ಕಾಳುಗಳು. ಡಿಕಾಲ್ಬ್ 9133, ತೂಕ ಹೆಚ್ಚು, ಇಳುವರಿ ಅಚ್ಚುಮೆಚ್ಚು. ಬಾಯರ್ನ ಡಿಕಾಲ್ಬ್, ನಿಮ್ಮ ಯಶಸ್ಸಿಗೆ ನೀವೇ ಬಿತ್ತೀರಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸಂಕಲ್ಪ, ಎಲ್ಲರಿಗೂ ಸಾಮಾಜಿಕ ಭದ್ರತೆ, ಅದುವೇ ಅಟಲ್ ಪಿಂಚಣಿ ಯೋಜನೆ. ಯೋಜನಾ ಉನ್ ನೌಜವಾನೋ ಕೆ ಲಿಯೆ ಹೈ ತಾಕಿ ಆಪ್ ಜಬ್ 60 ಸಾಲ್ ಕೆ ಹೋಂಗೆ ಆಪ್ಕೋ ಕಭಿ ಕಿಸಿ ಕೆ ಸಹಾರೆ ಕಿ ಜರೂರತ್ ನಾ ಪಡೆ, ಆಪ್ ಅಪ್ನಾ ಬುಢಾಪಾ ಭಿ ಗೌರವ ಕೆ ಸಾಥ್ ಬಿತಾ ಸಕೋ. ಈ ಯೋಜನೆಯಲ್ಲಿ ಇದುವರೆಗೆ 5,20,00,000 ಹೆಚ್ಚು ಜನ ತೊಡಗಿಸಿಕೊಂಡಿದ್ದಾರೆ. ನೀವು ಕೂಡ 18-40 ವರ್ಷ ವಯೋಮಾನದವರಾಗಿದ್ದರೆ ಮಾಸಿಕ ಅಟಲ್ ಪಿಂಚಣಿಯ ಜೊತೆಗೆ 3 ಖಚಿತ ಅನುಕೂಲಗಳ ಬಗ್ಗೆ ಮಾಹಿತಿಗಾಗಿ ನಿಮ್ಮ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಿ. ನಮ್ಮ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕೃಷಿರಂಗ ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ಮೊದಲಿಗೆ ಮಿಶ್ರ ಬೇಸಾಯ ಈ ಕುರಿತು ಶಿಕಾರಿಪುರದ ನಗರದ ರವಿಕಿರಣ್ ಅವರೊಂದಿಗೆ ಸಂದರ್ಶನ. ಆತ್ಮೀಯ ರೈತ ಬಾಂಧವರ, ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ನಾವು ಶಿಕಾರಿಪುರ ತಾಲೂಕಿನಲ್ಲಿದ್ದೀವಿ. ನಮ್ಮ ಜೊತೆಗೆ ರೈತರಾದಂತಹ ನಗರದ ರವಿಕಿರಣ್ ಅವರು ಇದ್ದಾರೆ. ಅವರ ಒಂದು ಕೃಷಿ ಅನುಭವವನ್ನ ಅವರಿಂದನೇ ಕೇಳಿ ತಿಳ್ಕೊಳ್ಳೋಣ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ಕಾರ. ನಮಸ್ಕಾರ ಸರ್. ಸರ್, ತಮ್ಮ ಒಂದು ಪರಿಚಯ. ನನ್ನ ಹೆಸರು ನಗರದ ರವಿಕಿರಣ್ ಅಂತ. ನಾವು ಮೂಲತಃ ಕೃಷಿಕರು. ನಮ್ಮ ಅಜ್ಜ ಅಜ್ಜಿ ಅವರಿಂದನೂ ಸಹಿತ ನಾವು ಅಡಿಕೆ ತೋಟ ಮಾಡಿದ್ದೀವಿ. ಈಗೂ ಸಹಿತ ಅದು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ. ಅಡಿಕೆ ಬೆಳೆ ನಮಗೆ ವಾಣಿಜ್ಯ ಬೆಳೆಗಾಗಿದೆ. ನಾವು ಸುಮಾರು ನಮ್ಮ ಅಜ್ಜ ಅಜ್ಜಿ ಅವರು ಕಾಲದಿಂದನೂ ಸಹಿತ ನಾವು ಅಡಿಕೆ ತೋಟ ಬೆಳೆಗಾರರು. ಹಾಗೆ ಇಳ್ಳೆದಲ್ಲೂ ಸಹಿತ ಬೆಳೀತಾ ಇದ್ವಿ. ಈಗೂ ಸಹಿತ ಅಡಿಕೆ, ಮೆಣಸು, ಕೋಕೋ, ಹಾಗೆ ಭತ್ತ ಇವೆಲ್ಲ ಸಹಿತ ನಮ್ಮ ಜಮೀನಿನಲ್ಲಿ ಬೆಳೀತಾ ಇದ್ದೀವಿ. ಎಷ್ಟು ಎಕರೆ ತಮ್ಮಲ್ಲಿ ಇರ್ತಕ್ಕಂಥದ್ದು? ಟೋಟಲಿ 12 ಎಕರೆ ನಮ್ದು ಅಡಿಕೆ ತೋಟ. ಅದರಲ್ಲಿ ಅಡಿಕೆ ಇದೆ, ಮೆಣಸಿದೆ, ತೆಂಗಿದೆ, ಅದರಲ್ಲಿ ಬಾಳೆ ಇದೆ, ಆಮೇಲೆ ಕೋಕೋ ಇದೆ. ಮುಖ್ಯವಾಗಿ ಅಡಿಕೆನೇ ತಮ್ಮ ಒಂದು ಬೆಳೆ? ಹೌದು, ನಮ್ದು ಮುಖ್ಯವಾದ ಬೆಳೆ ಅಡಿಕೆನೆ. ಅದರಲ್ಲಿ ಅಂತರ ಬೆಳೆಯಾಗಿ ಮೆಣಸಿದೆ, ಹಾಗೆ ತೆಂಗಿದೆ, ಬಾಳೆ ಇದೆ, ಕೋಕೋನು ಸಹಿತ ಬೆಳೀತಾ ಇದೆ. ತಾವೆಲ್ಲಿ ತನಕ ಓದಿರೋದು ಅಂತ? ನಾವು BA ವರೆಗೂ ಓದಿದೀವಿ. ನಮ್ಮ ತಂದೆಯವ್ರ ಕಾಲದ ನಮ್ಮ ತಂದೆಯವರು ಸಹಿತ ಕೃಷಿಕರು. ನಮ್ಮ ಅಜ್ಜ ಅಜ್ಜಿನೂ ಸಹಿತ ಕೃಷಿಕರೇ. ಮೊದಲಿಂದನೂ ಅಡಿಕೆ ತೋಟ, ಅದ್ರ ಬಗ್ಗೆ ನಮ್ಮ ತಂದೆಯವ್ರ ಮಾತ್ರ ಬಹಳ ಆಸಕ್ತಿ ಅವರು. ಅಡಿಕೆ ತೋಟ ಇರಬಹುದು, ಬೇರೆ ಕಡೆ ಎಲ್ಲ ಹೆಚ್ಚಾಗಿ ನೋಡ್ಕೊಂಬಂದಿದ್ದರು ಅವರು. ಅಡಿಕೆಗೆ ಮುಂದೆ ಒಳ್ಳೆ ಫ್ಯೂಚರ್ ಇದೆ ಅಂತ ಅವ್ರಿಗೆ ಮುಂದಾಲೋಚನೆ ಬಹಳ ಇತ್ತು. ಹಾಗಾಗಿ ನಾವು ಸುಮಾರು ಒಂದು ಈಗ ಹಳೆಯದು ಒಂದು 70 ವರ್ಷದ ತೋಟನೂ ಇದೆ, ಒಂದು 2 ಎಕರೆದು. ಹಾಗೆ ಈಗ ಸುಮಾರು ಹೊಸದಾಗಿ 28 ವರ್ಷ ಆಯ್ತು, ಒಂದು 10 ಎಕರೆ ಅಡಿಕೆ. ಅದು ಸುಮಾರು ಈಗ ಆಗಲೇ ಒಂದು 20 ವರ್ಷ ಆತ ಅಡಿಕೆ ಬರ್ತಾನೆ ಇದೆ. ಅದರ ಜೊತೆಗೆ ಮೆಣಸಿನ ಕಾಳು, ಮೆಣಸಿನ ಕಾಳು ಅಂತರ ಬೆಳೆಯಾಗಿ ನಾವು ಬೆಳೀತಾ ಇದೀವಿ. ಗೋಟೆಲ್ಲ ಯಾವ್ದು ಕಡೆದು ಅಂತ ತಾವ್ ಹೇಳೋದು? ನಮ್ಮಲ್ಲಿ ಲೋಕಲ್ ನಮ್ಮ ಅಜ್ಜ ಅಜ್ಜಿ ಮಾಡಿದ್ದು ಒಂದು ತೋಟ ಇತ್ತಲ್ಲ 70 ವರ್ಷ, ಅದರಿಂದ ಆಯ್ಕೆ ಮಾಡಿ ನಾವು ತೋಟ ಮಾಡಿದ್ದೀವಿ. ಅದು ಹಳೆಯ ಅಡಿಕೆ ತೋಟದಿಂದ ತಂದಂತ ಬೀಜ ಬೇಗ ಸುಮಾರು ಒಂದು 5-6 ವರ್ಷ ಒಳಗೆ ಫಸಲಿಗೆ ಬರುತ್ತೆ. ಹಾಗಾಗಿ ನಾವು ಮೊದಲಿಂದನೂ ಲೋಕಲ್ ತಳಿಯನ್ನೇ ಉಪಯೋಗಿಸ್ತೀವಿ. ಈ ಅಡಿಕೆ ಗಿಡನ ತಾವೇ ಮಾಡೋದು ಅಂತ ಅಂದ್ರೆ ಗೆಪ್ಪೆ ಸಸಿಗಳನ್ನಾಗಿ ಮಾಡಿದ್ರು, ಪ್ಯಾಕೆಟ್ ಸಸಿಗಳನ್ನಾಗಿ ತಾವು ಮಾಡ್ಕೊಂಬಂದಿದ್ದ ಆ ಕಾಲದಲ್ಲಿ? ಆ ಕಾಲದಲ್ಲಿ ತೆಪ್ಪೆ ಸಸಿ ಅನ್ನೋದನ್ನ ರೂಢಿಯಲ್ಲಿತ್ತು. ನಾವು ಅದನ್ನೇ ರೂಢಿ ಮಾಡಿಕೊಂಡು ನಾವು ಇದು ಮಾಡ್ತೀವಿ. ಇತ್ತೀಚೆಗೆ ಮಾತ್ರ ಬಂದಿರೋದು ಪ್ಯಾಕೆಟ್ ಸಸಿ. ಈಗ ಇತ್ತೀಚೆಗೆಲ್ಲ ಪ್ಯಾಕೆಟ್ ಸಸಿನ ಸಹಿತ ಉಪಯೋಗಿಸ್ತೇವೆ. ರವಿಯವರೇ, ತಮಗೆ ಈ ಒಂದು ಕೃಷಿಗೆ ಆಸಕ್ತಿ, BA ಓದ್ತಾನೆ ಇದ್ರಿ ಅಂತ ಹೇಳಿದ್ರಿ, ಸಡನ್ ತಾವು ಕೃಷಿಗೆ ಬರ್ಲಿಕ್ಕೆ ಕಾರಣಗಳೇನು ಅಂತ ಹೇಳ್ತೀರಾ? ಈಗ ಎಲ್ಲರೂ ಓದೋರಿಗೆ ಕೆಲಸ ಸಿಗೋದು ಕಷ್ಟದ ಕೆಲಸ. ಆದರೆ ನಮ್ಮ ಅಜ್ಜ ಅಜ್ಜಿ ಅವರು ಮಾಡಿಟ್ಟಂತ ಜಮೀನುಗಳು ಅವನ್ನ ಚೆನ್ನಾಗೆ ಉಪಯೋಗಿಸ್ಕೊಂಡು ನಾವು ವಾಣಿಜ್ಯ ಬೆಳೆಯನ್ನು ಬೆಳೆಯುವ ಮುಖಾಂತರ ಆರ್ಥಿಕವಾಗಿ ಸಬಲವಾಗಬೇಕು ಅನ್ನೋ ಕಾರಣಕ್ಕೆ ನಾವು ಕೃಷಿಗೆ ಬಂದಿದ್ದೀವಿ. ಇಷ್ಟೊಂದು ಅಂತರ ಬೆಳೆಯಾಗಿ ಇವನ್ನೆಲ್ಲ ಬೆಳ್ಕೊಂಡಿದ್ದೀನಿ ಅಡಿಕೆ ಜೊತೆಗೆ ಅಂತ, ಅದನ್ನ ಯಾವ ರೀತಿ ಸೆಲೆಕ್ಷನ್ ಯಾವ ತರ ಮಾಡ್ಕೊಂಡಿರ್ತಾವ? ಇದು ತಂದೆಯವರ ಮಾರ್ಗದರ್ಶನ ನಮಗೆ ಮೊದಲಿಂದನು ಇದೆ. ಮೆಣಸು ಬೇರೆ ಕಡೆ ಎಲ್ಲ ಅಪ್ಪಾಜಿಯವರು ನೋಡ್ಕೊಂಡ್ ಬಂದಿದ್ರು. ಮೆಣಸು ಸಹಿತ ಒಂದು ಅಡಿಕೆ ಗಿಡಕ್ಕೆ ಹಾಕಿದ್ದೇವೆ. ಸುಮಾರು ಒಂದು 10 ವರ್ಷದ ಸಹಿತ ಮೆಣಸಿದೆ. ಒಂದು ಗಿಡದಲ್ಲಿ ಸುಮಾರು ಒಂದು 4-5 ಕೆಜಿ ವರೆಗೂ ಮೆಣಸು ಬರುತ್ತಾ ಇದೆ. ಹಾಗೆ ಅಡಿಕೆ ಜೊತೆಗೆ ಬಾಳೆನೂ ಅಂತರ್ ಬೆಳೆಯಾಗಿ, ಹಾಗೆ ಕೋಕೋ, ಕೋಕೋನು ಸಹಿತ ಸುಮಾರು 2 ಲಕ್ಷದವರೆಗೂ ಸಹಿತ ನಮಗೆ ಕೋಕೋ ಬೆಳೀತಾ ಇದ್ವಿ. ಅದು ಸಹಿತ ಒಳ್ಳೆ ಒಂದು ವಾಣಿಜ್ಯ ಬೆಳೆ ಅಂತ ಹೇಳ್ತೀವಿ. ಮೆಣಸಿನ ಕೃಷಿ ಬಗ್ಗೆ ಹೇಳೋದಾದ್ರೆ, ತಾವ್ ಎಲ್ಲಿಂದ ಬೀಜ ತಂದ್ರಿ, ಯಾವ್ದು ಯಾವ ರೀತಿ ಆಯ್ಕೆ ಮಾಡ್ಕೊಂಡ್ರಿ, ಯಾವ ರೀತಿ ಅದ್ರ ಬಗ್ಗೆ ಹೇಳೋದಾದ್ರೆ? ನಾವು ಮೊದಲನೇದಾಗಿ ಸಾಗರದ ಕೃಷಿ ಕೇಂದ್ರದಲ್ಲಿ ಪಣಿಯೂರು ಅಂತ ಒಂದು ತಳಿಯನ್ನು ತಗೊಂಬಂದು ನಾವು ನಾಟಿ ಮಾಡಿದ್ವಿ. ಆ ನಾಟಿ ಮಾಡಿದಾಗ ಸುಮಾರು 3 ವರ್ಷಕ್ಕೆ ಅದು ಫಸಲಿಗೆ ಬರ್ತಾ ಇತ್ತು. ಅದನ್ನೇ ಸಹಿತ ಕಂಟಿನ್ಯೂ ಮಾಡಿ ಅದರಲ್ಲೇ ಬೀಜ ಮಾಡಿಕೊಂಡು ತೋಟ ತುಂಬ ಸುಮಾರು 1,000ಕ್ಕಿಂತ ಹೆಚ್ಚು ಮೆಣಸಿನ ಗಿಡವನ್ನು ನಾವು ಹಾಕಿದ್ದೇವೆ. ಈಗ ಸುಮಾರು ಒಂದು 10 ಕ್ವಿಂಟಲ್ವರೆಗೂ ಸಹಿತ ಕಾಳುಮೆಣಸನ್ನ ನಾವು ಬೆಳೀತಾ ಇದ್ದೀವಿ. ಕಾಳುಮೆಣಸನ್ನು ಯಾವ ರೀತಿ ಕೃಷಿ ಮಾಡಿ, ಎಷ್ಟು ಅಂತರದಲ್ಲಿ ಅದನ್ನ ಇಟ್ರಿ, ಯಾವ ತರ ಅದು ಒಂದು ಯಾವ ರೀತಿ ಗೊಬ್ಬರ ಕೊಟ್ರಿ, ನೀರು ಯಾವ ರೀತಿ ಕೊಟ್ರಿ ಅಂತಾರ? ನಾವು ಕಾಳುಮೆಣಸು ಒಂದು 2 ಅಡಿ ದೂರದಲ್ಲಿ ಗುಂಡಿ ಮಾಡಿ ಅದರ ಜೊತೆಗೆ ಎರೆಹುಳು ಗೊಬ್ಬರ, ಎರೆಹುಳು ಗೊಬ್ಬರ ಸಹಿತ ನಾವು ಮಾಡ್ತಾನೆ ಬಂದಿದ್ವಿ. ಅದರಲ್ಲಿ ದನಗಳು ಇದಾವೆ ನಮ್ಮಲ್ಲಿ, ಅದರ ಮುಖಾಂತರ ಎರೆಹುಳು ಗೊಬ್ಬರವನ್ನ ನಾವು ಹಾಕ್ತೇವೆ. ಅದ್ರ ಜೊತೆಗೆ ಟ್ರೈಕೋಡರ್ಮಾ ಅಂತ ಅಂತ ಒಂದು ಇದು ಇದೆ, ಅದನ್ನು ಸಹಿತ ಮಿಕ್ಸ್ ಮಾಡಿ ಬೇವಿನ ಹಿಂಡಿ ಅವನ್ನೆಲ್ಲ ಹಾಕಿ ನಾವು ಕೊಡ್ತಾ ಇರ್ತೇವೆ ಗೊಬ್ಬರ. ಕಾಳುಮೆಣಸು ಅಂತ ಹೇಳಿದ್ರೆ ಅದಕ್ಕೆ ಯಾವ್ದು ರೋಗಗಳು ಬರಲ್ವಾ, ಅದನ್ನ ಯಾವ ರೀತಿ ತಡೆಗಟ್ಟೋದು, ಅದರ ನಿರ್ವಹಣೆಯಲ್ಲಿ ಯಾವ ತರ ಮಾಡ್ತೀರಿ? ಅದು ಒಂದು ರೋಗ ಅಂತ ಬರುತ್ತೆ, ಅದಕ್ಕೆ ಸಹಿತ ನಾವು ಕೆಲವೊಂದು ಔಷಧಿನ ಸಹಿತ ಇದು ಮಾಡ್ತೀವಿ. ಸಾಫ್ ಅನ್ನು ಉಪಯೋಗಿಸ್ತೇವೆ, ಹಾಗೆ ಕ್ಲೋರೋಫ್ರಫಾಸು ಅದೇ ಈ ತರ ಎಲ್ಲ ಔಷಧಿನ ಸ್ಪ್ರೇ ಮಾಡ್ತಾನೆ ಇರ್ತೀವಿ. ಈ ಅಡಿಕೆ ಬೆಳೆಯುವ ಸಮಯದಲ್ಲಿ ತಮಗೆ ಆಗ್ತಕ್ಕಂತ ಅನುಭವ, ನೀರನ್ನ ಯಾವ ರೀತಿ ಕೊಡ್ತೀರಿ, ಎಷ್ಟು ದಿನಕ್ಕೊಂದ್ಸರಿ ನೀರು ಕೊಡ್ತೀರಿ, ಆ ಸಮಯದಲ್ಲಿ ಏನಾದ್ರು ರೋಗಗಳ ಬಗ್ಗೆ ಮಾಹಿತಿ ಕೊಡೋದಾದ್ರೆ ಯಾವ ತರ ಅಂತೀರಿ? ಮೊದಲೇದಾಗ ಅಡಿಕೆ ಬೆಳೆಯಲಿಕ್ಕೆ ಖಾನೆಗಳು ಮುಖ್ಯ ಆಗುತ್ತೆ. ಶೀತ ಆಗಬಾರ್ದು ಜಾಸ್ತಿ. ಎರಡು ಗಿಡಕ್ಕೆ ಒಂದು ಕಾಲುವೆ, ಹೆಚ್ಚು ಕಡಿಮೆ ಒಂದೂರಿಂದ ಎರಡು ಅಡಿ ಕಾಲುವೆ ಅವಶ್ಯಕತೆ ಇರುತ್ತೆ. ಮೊದಲೇದಾಗಿ ಅಡಿಕೆ ಬೆಳೆಗೆ ಶೀತ ಆಗಬಾರ್ದು, ನೀರು ಹರಿದು ಹೋಗಬೇಕು. ಯಾವಾಗ ಬುಡದಲ್ಲಿ ನೀರು ನಿಂತರೆ ಅದು ಶೀತ ಆಗಿ ಗಿಡ ಹೆಚ್ಚಾಗಿ ಫಲವತ್ತತೆಯಿಂದ ಕೂಡಿರಲ್ಲ, ಹಾಗೂ ಸಹಿತ ಹಳದಿ ಆಗೋ ಕಾರಣ ಇರುತ್ತೆ. ಆಮೇಲೆ ಕೋಳೆ ರೋಗ ಮತ್ತೊಂದು ರೋಗಗಳಿಗೆ ಆಗುತ್ತೆ. ಅದಕ್ಕೋಸ್ಕರ ಅವನ್ನ ಎರಡು ಗಿಡ ಒಂದು ಒಂದರಂತೆ ಕಾಲುವೆಯನ್ನ ನಾವು ತೆಗೆದಿದ್ದೀವಿ. ಆಮೇಲೆ ಕೆಳಗಡೆ ಅಂಡರ್ ಗ್ರೌಂಡ್ ಜೊತೆಗೆ ಎರಡು ಅಡಿ ಮೂರು ಅಡಿಯಲ್ಲಿ ಜೋಗ್ ಪೈಪ್ ಅಂತಂದು ಹಾಕಿದ್ದೀವಿ. ಶೀತವನ್ನ ನೀರು ಎಳೆಯುವಂತ ಪೈಪ್ ಹಾಕಿದ್ವಿ. ಅದ್ರ ಮುಖಾಂತರ ಯಾವುದೇ ಶೀತ ಆಗಬಾರ್ದು. ಹಾಗೆ ನೀರಾವರಿ ವಿಚಾರದಲ್ಲಿ ಬಂದಾಗ ಇಸ್ರೇಲ್ ಪದ್ಧತಿ ಆದಂತ ಡ್ರಿಪ್ ಇರಿಗೇಷನ್ ನಂಬರ್ ಒಂದು, ಅದು ನಾವು ಪ್ರತಿ ಗಿಡಕ್ಕೂ ಸಹಿತ ಹನಿ ನೀರಾವರಿ ಮುಖಾಂತರ ನೀರು ಕೊಡ್ತೇವೆ ಎರಡು ಸುಮ್ಮನೆ. ಇಸ್ರೇಲ್ ಪದ್ಧತಿ ಅಂತ ಹೇಳಿದ್ರಿ, ಅದನ್ನು ನಿಮಗೆ ಹೇಳಿದವರು ಯಾರು, ಯಾವ ರೀತಿ ಅದನ್ನು ಮಾಡ್ಕೊಂಡ್ರಿ ತಮ್ಮ ಇದರಲ್ಲಿ? ನಾವು ಮೊದಲೇದಾಗಿ 1994 ತಂದೆಯವರು ಸಹಿತ ಬೇರೆ ಕಡೆಯಲ್ಲೇ ಹೆಚ್ಚಾಗಿ ಓಡಾಡೋದ್ರಿಂದ ಅವರು ಸ್ವಲ್ಪ ಕೃಷಿ ಬಗ್ಗೆ ಬಹಳ ಆಸಕ್ತಿ ಇರು. ಅವರು ಸಹಿತ ಅಧ್ಯಯನಕ್ಕಾಗಿ ಚೈನಾ ಎಲ್ಲ ಹೋಗಿ ಬಂದಿದ್ದಾರೆ. ಅವರು ಸಹಿತ ಬೇರೆ ಕಡೆ ಎಲ್ಲ ನೋಡಿ ಬಂದು ನಮಗೂ ಸಹಿತ ಆ ಪದ್ಧತಿಯನ್ನು ಅಳವಡಿಸಿಕೊಳ್ಳಿ ಅಂತ ಅಂದು ನಮಗೆ ಇದು ಮಾಡಿದಾಗ ನಾವು ಡ್ರಿಪ್ ಇರಿಗೇಷನ್ ಈಗೂ ಸಹಿತ ಡ್ರಿಪ್ ಇರಿಗೇಷನ್ ಉಪಯೋಗಿಸ್ತಿದ್ವಿ. ಒಳ್ಳೆ ನೀರಾವರಿಯಲ್ಲಿ ನಂಬರ್ ಒನ್ ನೀರಾವರಿ ಅಂದ್ರೆ ಪ್ಲಾಂಟೇಷನ್ ಕ್ರಾಪಿಗೆ ಹನಿ ನೀರಾವರಿ ಅಂತ ಹೇಳ್ತೀವಿ. ಕೆಲವರೆಲ್ಲ ಈಗ ರಾಸಾಯನಿಕ ಜೊತೆಗೆ ಸಾವಯವ ಕೃಷಿನೂ ಕೂಡ ಮಾಡ್ತಾ ಇರ್ತಾರೆ, ನೀವು ಯಾವ ರೀತಿಯಾದ ಕೃಷಿನ ಮಾಡ್ತಾ ಇದ್ದೀರಾ? ನಾವು ಸಗಣಿ ಗೊಬ್ಬರ ಮೊದಲಾಗಿ ಅವಶ್ಯಕತೆ ಅಡಿಕೆ ತೋಟಕ್ಕೆ ಬೇಕು. ನಾವು ಈಗ ಕೆಮಿಕಲ್ ಜೊತೆಗೆ ಕಳೆನಾಶಕಗಳು ನಾವು ಹೊಡೆಯೋದ್ರಿಂದ ಅಡಿಕೆ ತೋಟಗಳು ನಶಿಸಿ ಹೋಗೋ ಚಾನ್ಸಸ್ ಇದೆ. ನಾನು ರೈತರ ಬಾಂಧವರಿಗೆ ಮೊದಲಾಗಿ ಹೇಳೋದಂದ್ರೆ ಕಳೆನಾಶಕವನ್ನು ಹೊಡೆಯೋದನ್ನ ಕಡಿಮೆ ಮಾಡಿ, ವೀಡರ್ ಇದೆಯಲ್ಲ ಆ ಮುಖಾಂತರ ಹುಲ್ಲನ್ನ ಕಟ್ ಮಾಡಿ, ಹಾಗೆ ಜೊತೆಗೆ ಸಗಣಿ ಗೊಬ್ಬರ ಅವಶ್ಯಕತೆ ಅಡಿಕೆ ತೋಟಕ್ಕಿದೆ. ನಾವು ಎಷ್ಟೇ ಸರ್ಕಾರಿ ಗೊಬ್ಬರ ಹಾಕಿದ್ರು ಸಹಿತ ಅದನ್ನ ನಾವು ಉಪಯೋಗಿಸ್ತೇವೆ ಕಡಿಮೆ ಪ್ರಮಾಣದಲ್ಲಿ. ಆದರೆ ಸಗಣಿ ಗೊಬ್ಬರವನ್ನ ಹಾಗೆ ಬೇವಿನ ಹಿಂಡಿ ಅನ್ನೋಂತ ಒಂದು ವಿಷದ ಕಾರ್ಯ ಇರುವಂತ ಸಾವಯವ ಗೊಬ್ಬರನ್ನ ಉಪಯೋಗಿಸ್ತಾ ಬಂದಿದ್ದೀವಿ. ಅದು ಒಳ್ಳೇದಾಗುತ್ತೆ, ಯಾಕಂದ್ರೆ ಬೇವಿನ ಹಿಂಡಿ ಅವಶ್ಯಕತೆ ಬೇರಿಗೆ ಅವಶ್ಯಕತೆ ಇದೆ. ಹಾಗೆ ರೋಗಗಳು ಸ್ವಲ್ಪ ಕಂಟ್ರೋಲ್ ಮಾಡುವಂತ ಅವಶ್ಯಕತೆ ಈ ಬೇವಿನ ಹಿಂಡಿಗಿದೆ. ಎಷ್ಟು ಬಾರಿ ಕೊಡ್ತೀರಾ ಸರ್ ಗೊಬ್ಬರ? ಸಗಣಿ ಗೊಬ್ಬರ ಎರಡು ವರ್ಷಕ್ಕೊಮ್ಮೆ ಸಗಣಿ ಗೊಬ್ಬರ, ಅದರ ಜೊತೆಗೆ ಬೇವಿನ ಹಿಂಡಿ ಸಹಿತ ಒಂದೂವರೆ ಕೆಜಿ ಬೇವಿನ ಹಿಂಡಿ ಸಹಿತ, ಹಾಗೆ ಟ್ರೈಕೋಡರ್ಮ ಅನ್ನೋ ಒಂದು ಇದು ಇದೆ ಅದನ್ನು ಸಹಿತ ಮಿಕ್ಸ್ ಮಾಡಿ ಕೊಡ್ತಾ ಇದೆ. ಈಗ ಹೆಚ್ಚು ಎಲೆ ಚುಕ್ಕಿ ರೋಗ, ಕಾಂಡ ಕೊರಕರು ಇವೆಲ್ಲ ಈಗ ಅಡಿಕೆ ಕೇಳಿ ಬರ್ತಾ ಇದೆ. ನಿಮ್ಮ ಒಂದು ತೋಟದಲ್ಲಿ ತಾವು ಅದಕ್ಕೆ ಯಾವ್ದು ನಿರ್ವಹಣೆ ಕ್ರಮಗಳನ್ನ ಯಾವ ರೀತಿ ಅನುಸರಿಸಿದ್ರಿ, ಯಾವ್ದಾದ್ರು ಬಂತ ನಿಮ್ಗೆ? ನಮ್ಮಲ್ಲಿ ಅಡಿಗೆ ಅದು ಎಲೆ ಚುಕ್ಕಿ ರೋಗ ಅನ್ನೋದು ನಮ್ಮಲ್ಲಿ ಬಂದಿಲ್ಲ ಆಕ್ಚುಲಿ. ಯಾವ ರೀತಿ ಅಂತ ನನಗೂ ಅಷ್ಟು ಮಾಹಿತಿ ಇಲ್ಲ, ಯಾಕಂದ್ರೆ ನಮ್ಮ ಏರಿಯಾದಾಗ ಇನ್ನೂ ಯಾವುದು ಬಂದಿಲ್ಲ. ಅದಕ್ಕೆ ಸಂಬಂಧಪಟ್ಟಂತ ನಾನು ಕೃಷಿ ವಿಜ್ಞಾನ ಕೇಂದ್ರ ಇದೆ ನವಲೆ, ಅಲ್ಲಿ ಆದಷ್ಟು ಬೇಗ ಔಷಧಿ ಕಂಡುಹಿಡಿದ್ರೆ ರೈತರಿಗೆ ಒಂದು ಒಳ್ಳೆ ಮಾರ್ಗದರ್ಶನ ನೀಡಿ ಎಲೆ ಚುಕ್ಕಿ ಕಂಟ್ರೋಲ್ ಮಾಡುವಂತ ಅವಶ್ಯಕತೆ ಇದೆ ರೈತರ. ಯಾಕಂದ್ರೆ 6-7 ವರ್ಷ 8 ವರ್ಷ ಅವ್ರಿಗೂ ಅಡಿಕೆ ತೋಟ ಬೆಳೆಸಿರ್ತಾರೆ ಕಷ್ಟಪಟ್ಟು, ಹಾಳಾಗ್ತತಿ ಅಂದ್ರೆ ನೋವಾಗುತ್ತೆ. ನೀವು ಆದಷ್ಟು ವಿಜ್ಞಾನಿಗಳು ಸಂಬಂಧಪಟ್ಟಂತ ಔಷಧಿಯನ್ನು ಕಂಡುಹಿಡಿದ್ರಿ, ರೈತರಿಗೆ ಮಾರ್ಗದರ್ಶನ ಆಗಿರುತ್ತೆ. ಬಾಳೆ ಕೂಡ ಬೆಳೆದಿನಿ ಅಂತ ಹೇಳಿದ್ರಿ, ಅದನ್ನ ಯಾವ ರೀತಿ ಪದ್ಧತಿಯಲ್ಲಿ ಬೆಳೆದಿದ್ರೆ, ಎಷ್ಟು ಎಕರೆ ಬಾಳೆ ಬೆಳೆದಿರುತ್ತಾವು? ಬಾಳೆ ನಾವು ಸುಮಾರು ಒಂದು 500 ಗಿಡ ಹಾಕಿದ್ದೀವಿ. ಅದು ಸಹಿತ ಅಂತರ್ ಬೆಳೆಯಾಗಿ ನಡುಗೆ ಬೆಳೀತದೆ, ಅದು ಸಹಿತ ಚೆನ್ನಾಗಿ ಬರುತ್ತೆ. ಸುಮಾರು ಒಂದು 7-8-10 ಕೆಜಿ ವರೆಗೂ ಪುಟ್ ಬಾಳೆ ಬರ್ತಾ ಇದೆ, ಒಳ್ಳೆ ಚೆನ್ನಾಗಿದೆ. ಅಂತರ್ ಬೆಳೆಯಾಗಿ ಆಮೇಲೆ ಅದ್ರದ್ದು ಎಲೆದು ಸಹಿತ ಗೊಬ್ಬರ ಆಗ್ತಾ ಇದೆ, ಅದು ನಮಗೆ ಅನುಕೂಲ ಆಗ್ತದೆ. ಎಲ್ಲಿದೆ ತಂದ್ರೆ ಅದು ಬಾಳೆ ಬೀಜಗಳನ್ನೆಲ್ಲ? ಸುಮಾರು ಒಂದು 25 ವರ್ಷಕ್ಕಿಂತ ಹೆಚ್ಚು ವಿಶ್ವನಾಥ್ ಅಂತಂದು ಶಿವಮೊಗ್ಗದಲ್ಲಿ ಒಬ್ರು ಅರಿಕೆರೆ ಅಂತ ಹೆಸರು ಕೇಳಿರಬಹುದು, ಅವರಲ್ಲಿ ಒಂದು ಕರ್ಬಾಳೆ ಎಲ್ಲ ತಂದಿದ್ವಿ. ಅದು ಸಹಿತ ಬೀಜ ಇದೆ ಇನ್ನು, ಅದು ಸಹಿತ ಚೆನ್ನಾಗಿ ಬರ್ತಾ ಇದೆ. ಅದನ್ನೇ ಸಹಿತ ಮೇಂಟೈನ್ ಮಾಡ್ಕೊಂತಾನೆ ಹೋಗಿದೆ. ಸುಮಾರು 10 ವರ್ಷಕ್ಕಿಂತ ಜಾಸ್ತಿ ಆಗಿದೆ ಬಾಳೆ, ಕೆಲವೊಂದು ಚೆನ್ನಾಗಿ ಬರ್ತಾ ಇದೆ. ಅಂತರ್ ಬೆಳೆಯಾಗಿ ಬೆಳಿಬಹುದು ಅಂತ ನಾನು. ಅಡಿಕೆ ಮಧ್ಯದಲ್ಲಿ ಅಂತರ್ ಬೆಳೆಯಾಗಿ ಅಂತಂದ್ರೆ ಅದನ್ನ ಬೆಳಿಬೇಕಾದ್ರೆ ಅದಕ್ಕೆ ಆದಂತ ಒಂದು ನಿಯಮಗಳಿರುತ್ತೆ ಬಾಳೆ ಹಾಕ್ಲಿಕ್ಕೆ. ಯಾವ ತರ ನೀವು ಅದನ್ನ ಪದ್ಧತಿನ ಅನುಸರಿಸಿ ಅದನ್ನ ಮಾಡ್ತಾ ಇದ್ರಿ? ನಾವೇನು ಅಡಿಕೆಗೆ ಕಾಲೆ ಹೊಡಿತಿದ್ದೀವಲ್ಲ, ಡೈರೆಕ್ಟ್ ಹಾಕಿದೀವಿ. ಹಾಗೆ ಈಗ ಕಾನೆ ಅಂತಂದು ಹೇಳಿದ್ರೆ ಔಷಧಿ ಏನು ಹೊಡಿತಿದ್ದವಲ್ಲ ಅಡಿಕೆಗೆ ಸಹಿತ, ಇದಕ್ಕೂ ಸಹಿತ ಅದೇ ಔಷಧಿ. ಆಮೇಲೆ ಏನ್ ಗೊಬ್ಬರ ಹಾಕ್ತಿದ್ವಲ್ಲ ಅದೇ ಗೊಬ್ಬರನ. ಆಮೇಲೆ ಕಾಲುವೆ ಮೇನ್ ಶೀತ ಆಗ್ಬಾರ್ದು, ಆ ಕಾಲುವೆ ಅಡಿಕೆ ತೋಟಕ್ಕೆ ಮಾಡೇ ಮಾಡ್ತೀವಿ, ಅದ್ರ ಜೊತೆಗೆ ಅದನ್ನು ಸಹಿತ ಮಾಡ್ತೀವಿ. ಅಡಿಕೆ ಇಳುವರಿ ಎಷ್ಟು ಬಂತು ನಿಮ್ಗೆ ಹಳೆ ಕಾಲದ ಪದ್ಧತಿಯಿಂದ ಈಗ ಹೆಚ್ಚು ಅಡಿಕೆಗೆ ಬೇಡಿಕೆ ಜಾಸ್ತಿ ಆಗಿದೆ, ರೇಟ್ ಕೂಡ ಜಾಸ್ತಿ ಇದೆ, ನಿಮ್ಮ ಒಂದು ಇದರಲ್ಲಿ ಎಷ್ಟು ಇಳುವರಿ ಬರ್ತಾರೆ ಅಂತ? ಈ ವರ್ಷದಲ್ಲಿ ಸ್ವಲ್ಪ ಕಡಿಮೆ ಆಗಿದೆ ವೆದರ್ ಇಂದ ಅಂತ ಅನ್ಕೊಂಡಿದ್ದೀನಿ ನಾನು. ಹಿಂಗಾರು ಸ್ವಲ್ಪ ಏನಾಗಿದೆ ಅಂದ್ರೆ ಕಪ್ಪಾಗಿ ಉದುರಿದೆ, ಅದು ಸಹಿತ ಹೇಗಿದೆ ಅಂದ್ರೆ ಸ್ವಲ್ಪ ವೆದರ್, ಯಾಕೆಂದ್ರೆ ಮಳೆಗಾಲದಲ್ಲಿ ಮಳೆ ಬರಬೇಕು, ಚಳಿಗಾಲದ ಚಳಿ ಬಿತ್ತು, ಚಳಿಗಾಲದಲ್ಲಿ ಮಳೆ ಬರೋದಲ್ಲ, ವೆದರ್ ಇಂದ ಸ್ವಲ್ಪ ಒಂದು 20-30% ಈ ಸರಿ ಕಡಿಮೆ ಆಗಿದೆ. ಪ್ರತಿ ವರ್ಷ ಸುಮಾರು ಒಂದು 10-12 ಕ್ವಿಂಟಲ್ ವರೆಗೂ ಅಡಿಕೆ ನಮಗೆ ಬರ್ತಾನೆ ಇದೆ, ಚೆನ್ನಾಗಿ ಬರ್ತಾ ಇದೆ. ನೀವೇ ಚೇಣಿ ಮಾಡೋದು ಬೇರೆಯವ್ರಿಗೆ ಕೊಡ್ತೀರಾ? 12 ಕೆಜಿ ಹಂಗೆ ನಾ ಬೇರೆಯವರಿಗೆ ಒಂದು ರಾಶಿ ಒಂದು ಕ್ವಿಂಟಲ್ ಅಡಿಕೆ ಕೊಟ್ಟರೆ ನಾನು ಸಿಪ್ಪೆ ಸಮೇತ ಅವ್ರ ರಾಶಿ ಅಡಿಕೆ 12 ಕೆಜಿ ಅಂತ ಆ ರೀತಿಯಾಗಿ ನಾನು ಕೊಟ್ಟಿದ್ದೀನಿ. ಮಾರ್ಕೆಟಿಂಗ್ ಅಲ್ಲಿ ಯಾವ ತರ ಮಾಡ್ತೀರಾ ಸರ್? ನಾವು ಅಡಿಕೆ ಹಿಡ್ಕೊಂಡು ಮ್ಯಾಮ್ಕೋಸಲ್ಲೂ ಕ್ಯಾಂಪ್ಕೋಸಲ್ಲಿ ಅದನ್ನ ಸ್ಟಾಕ್ ಆಗಿ ಇಟ್ಟು ರೇಟ್ ಬಂದಾಗ ನಾವು ಹೇಳಿದ್ರೆ ಅದನ್ನ ಮಾರಾಟ ಮಾಡಬಹುದು. ಅಡಿಕೆ ಬೆಳಿಲಿಕ್ಕೆ ಇಲ್ಲಿನ ಒಂದು ಈ ಶಿಕಾರಿಪುರದ ವಾತಾವರಣ ಯಾವ ರೀತಿ ಇದೆ ಅಂತ ತಾವು ಹೇಳ್ತಕ್ಕಂಥದ್ದು ಒಳ್ಳೆ ಅನುಕೂಲ ಇದೆಯೋ? ಇಲ್ಲ, ಶಿಕಾರಿಪುರದಲ್ಲಿ ಒಂದು ಹೇಳಿ ಮಾಡಿಸಿದಂತ ವೆದರ್, ಯಾಕೆಂದ್ರೆ ಚೆನ್ನಾಗಿದೆ, ನೀರಾವರಿ ಏರಿಯಾ ಇದೆ, ಆಮೇಲೆ ಬೋರ್ವೆಲ್ ಸಹಿತ ಚೆನ್ನಾಗಿ ನೀರು ಬೀಳ್ತೈತಿ, ಕೆರೆಕಟ್ಟುಗಳು ಚೆನ್ನಾಗಿದ್ದಾವೆ, ಹೇಳಿ ಮಾಡಿಸಿದ ಏರಿಯಾ. ಆಕ್ಚುಲಲ್ಲಿ ನಮ್ಮ ರೈತರಿಗೆ ನಾವು ಇನ್ನೂ ಹೇಳಲಿಕ್ಕೆ ಇಷ್ಟ ಅಂದ್ರೆ ಅಡಿಕೆ ತೋಟ ಅದ್ರ ಜೊತೆಗೆ ಅಂತರ ಬೆಳೆಯನ್ನು ಮಾಡಿದ್ರಾಗೆ ಈ ಅಡಿಕೆ ರೇಟ್ ಎಲ್ಲ ಕಡಿಮೆ ಆದಾಗ ಸಹಿತ ಇದು ಮೇಂಟೈನ್ ಮಾಡಬಹುದು ಅಂತ ನಾನು. ಅಂತರ ಬೆಳೆಗೆ ಕೋಕೋ ಅಂತ ಹೇಳಿದ್ರೆ ಅದರ ಆಸಕ್ತಿ ಹೇಗೆ ಬಂತು, ಅದನ್ನ ಯಾವ ರೀತಿ ಕೃಷಿ ಮಾಡಿದ್ರಿ ತಾವು? ಅದೇ, ತಂದೆಯವರು ಬೇರೆ ಕಡೆ ಎಲ್ಲ ಓಡಾಡೋದ್ರಿಂದ ಹೆಚ್ಚಾಗಿ ನೋಡ್ಕೊಂಬಂದಿದ್ದಾರೆ, ಅದರಿಂದ ನಮಗೆ ಈ ಕೂಲಿ ಆಳುಗಳು ಇರ್ಬೋದು, ಮತ್ತೊಂದು ಇರ್ಬೋದು, ಅದ್ರ ಸಹಿತ ಹಾಗೆ ನರ್ಸರಿ ಸಹಿತ ನಾನು ಮಾಡ್ತಾ ಇದ್ದೀನಿ ಅಡಿಕೆ ಸಸಿ ಸುಮಾರು ಒಂದು 20-25 ವರ್ಷದಿಂದ, ಸುಮಾರು 10-15,000 ಮೊದಲಿಂದ ನಾವು 70 ವರ್ಷದಿಂದ ತೋಟ ಇದೆ ಅಂತ ಹೇಳಿದ್ವಿ, ಅದ್ರ ಮುಖಾಂತರ ನಾವು ಅಡಿಕೆ ಸಸಿ. ಕೋಕೋ ಬಗ್ಗೆ ಹೇಳೋದಾದ್ರೆ ಆ ಕೃಷಿ ಯಾವ ತರ? ಅದು ಬಹಳ ಈಸಿ ಕೃಷಿ, ಯಾಕೆಂದ್ರೆ ಅದಕ್ಕೇನು ಹೆಚ್ಚಾಗಿ ಗೊಬ್ಬರ ಇರ್ಬೋದು, ನೀರೇನು ತಗೊಂಡಲ್ಲ, ಹೆಚ್ಚಾಗಿ ನೆರಳಿದ್ರೆ ಸಾಕು, ಸುಮಾರು ಬರುತ್ತೆ. ಅದು ಏನಪ್ಪ ಅಂದ್ರೆ ಖರ್ಚುಗಳು ಕಡಿಮೆ, ಅದರಿಂದ ಎಲೆಯಿಂದ ಸುಮಾರು ಗೊಬ್ಬರ ಸಹಿತ ಪ್ರೌನಿಂಗ್ ಮಾಡಿದಾಗ ಅಡಿಕೆ ತೋಟಕ್ಕೆ ಆಗುತ್ತೆ, ನೀವು ಆಳುಗಳಿಗೆ ಮೇಂಟೆನೆನ್ಸ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ, ಆಮೇಲೆ ಡಿಮ್ಯಾಂಡು ಸಹಿತ ಇದೆ, ಸುಮಾರು 20,000-20,000 ಹೆಚ್ಚಾಗಿ ರೇಟ್ ಇದೆ, ಅದಕ್ಕೆ ಒಳ್ಳೆ ಡಿಮ್ಯಾಂಡು ಸಹಿತ. ಈಗ ಚಾಕ್ಲೇಟಿಗೆ ಉಪಯೋಗಿಸ್ತಾರೆ ಅದನ್ನ ಹೆಚ್ಚಾಗಿ, ಅದನ್ನ ಬೆಳೆಯೋದ್ರಿಂದ ಸೊಪ್ಪು ಸಹಿತ ಸಿಗುತ್ತೆ, ಹಾಗೆ ಅಂತರ್ ಬೆಳೆಯಾಗಿ ಚೆನ್ನಾಗಿ ಬೆಳೆಯಬಹುದು. ಈ ಕೋಕೋ ಬೆಳಿಲಿಕ್ಕೆ ತಮ್ಗೆ ಯಾವ ರೀತಿ ಆಸಕ್ತಿ ಬಂತು? ನಾನು ಹೆಚ್ಚಾಗಿ ಅಪ್ಪಾಜಿ ಅವರೇ ಅದಕ್ಕೆ ಮಾರ್ಗದರ್ಶನ ಅಂತ ಹೇಳ್ತಾರೆ, ಅವರೇ ತಗೊಂಬಂದು ಹಚ್ಚಿದ್ದೆ ಆಕ್ಚುಲಿ ಅಡಿಕೆ. ಅವರು ಬೇರೆ ಕಡೆ ಎಲ್ಲ ಹೆಚ್ಚಾಗಿ ಕೃಷಿ ಸಮಾಜದ ಅಧ್ಯಕ್ಷರು ಆಗಿದ್ರು ಶಿಕಾರ್ಪುರ ತಾಲೂಕಲ್ಲಿ, ಅವರು ಸಹಿತ ಕೃಷಿ ಬಗ್ಗೆ ಭಾರಿ ಆಸಕ್ತಿ ಅವರಿಗೆ, ಮೆಣಸಿರ್ಬೋದು ಇದು ಆಗಿರ್ಬೋದು ಎಲ್ಲ ಬಗ್ಗೆ ಆಸಕ್ತಿ ಇರೋದ್ರಿಂದ ಅವರೇ ತಗೊಂಬಂದು ನನಗೆ ಹಿಂಗೆ ಹಚ್ಚು ಅಂತ ಹೇಳಿದಾಗ ಅವರು ಸಹಿತ ಹಚ್ಚೊಂದು ಮಾಡಿದ್ವಿ, ಚೆನ್ನಾಗಿ ಬರ್ತಾ ಇದೆ, ಒಳ್ಳೆ ಇಳುವರಿನು ಚೆನ್ನಾಗಿ ಬರ್ತಾ ಇದೆ. ಎಷ್ಟು ದಿನದ ನಂತರವಾಗಿ ಇಳುವರಿ ಪ್ರಾರಂಭವಾಗುತ್ತೆ? ಅದು 3 ವರ್ಷಕ್ಕಿಂತ ಸ್ಟಾರ್ಟ್ ಆಗುತ್ತೆ, ಕಂಟಿನ್ಯೂಸ್ ಆಗುತ್ತೆ, ಅದು ಪ್ರೌನಿಂಗ್ ಎಲ್ಲ ಮಾಡ್ತಾ ಇರಬೇಕು, ಒಳ್ಳೆ ಬೆಳೆ. ಯಾವ ರೀತಿ ಮಾಡಬೇಕು ಅಂತೀರ ಪ್ರೌನಿಂಗ್ ಎಲ್ಲ? ಪ್ರೌನಿಂಗ್ ಅಂದ್ರೆ ಚಿಗುರುಗಳು ಇರ್ತವೆ, ಹೆಚ್ಚಿನ ಚಿಗುರು ಅಂದ್ರೆ ಬೆಳೆದಿದ್ದು ಅಂತ ಇರ್ತದೆ, ಹರಿ ದಪ್ಪನ ಬಿಟ್ಟು ಸೈಡಿನ ಬರೋಂತ ಚಿಗುರುಗಳನ್ನೆಲ್ಲ ತೆಗೆದಾಕಿ ಮಾಡ್ತಾ ಇದ್ರೆ ಬರುತ್ತೆ. ನೀವು ಕಂಡಂತಹ ಹಳೆ ಕೃಷಿ ಪದ್ಧತಿಗೂ ಈಗ ನವೀನ ಕಾಲದಲ್ಲಿ ಕಾಣ್ತಕ್ಕಂಥ ತಾವು ಕಾಣ್ತಕ್ಕಂಥ ಈಗಿನ ಒಂದು ಪದ್ಧತಿಗೂ ಏನು ವ್ಯತ್ಯಾಸಗಳನ್ನು ಕಂಡ್ಕೊಂಬಂದ್ರಿ? ಈಗ ಹೊಸ ಟೆಕ್ನಾಲಜಿ ಮುಂದುವರೆದಿದೆ, ಅವಾಗ ನಾವು ಸರ್ಕಾರಿ ಗೊಬ್ಬರ ಹಾಕ್ತಿರ್ಲಿಲ್ಲ, ಔಷಧಿ ಹಾಕ ಮಾಡ್ತಿರ್ಲಿಲ್ಲ, ನ್ಯಾಚುರಲ್ ಆಗಿ ನಾವು ಸಗಣಿ ಗೊಬ್ಬರ ಆಗಿರ್ಬೋದು, ಮತ್ತೇನು ಬೇರೆ ಏನು ಉಪಯೋಗಿಸಿಲ್ಲ. ಅದಕ್ಕೆ ನಾವು ಈಗೆಲ್ಲ ಟ್ರೈಕೋಡರ್ಮಾ ಅಂತಂದು ಹಾಕ್ತಿವಿ, ಬೇವಿನ ಹಿಂಡಿ ಎಲ್ಲ ಹೆಚ್ಚಾಗಿ ಹಾಕ್ತಿರ್ಲಿಲ್ಲ. ಈಗ ಆಧುನಿಕ ಕೃಷಿ ಪದ್ಧತಿ ಅವಶ್ಯಕತೆ ಇದೆ, ಬೆಳೆ ಹೆಚ್ಚಾಗಿ ಬರಲಿಕ್ಕೆ ಅವಶ್ಯಕತೆ, ರೈತರಿಗೆ ಆರ್ಥಿಕ ಲಾಭ ಆಗಬೇಕಂದ್ರೆ ಈಗ ಸ್ವಲ್ಪ ರಾಸಾಯನಿಕ ಬೆಳೆಸಬೇಕು, ಬರೀ ಸಾವಯವ ಪದ್ಧತಿಯಿಂದನೇ ಆಗಲ್ಲ ಅಂತಂದು ನಾನು ಅನ್ಕೊಂಡೆ. ಆಧುನಿಕ ಕೃಷಿ ಪದ್ಧತಿ ಅಂತ ಹೇಳಿದ್ರೆ ಅದು ಎಷ್ಟು ಮಟ್ಟಿಗೆ ರೈತರಿಗೆ ಕೈ ಹಿಡಿಯುತ್ತೆ, ಒಳ್ಳೇದು ಅಂತ ಹೇಳ್ತೀರಿ? ಹಳೆ ಪದ್ಧತಿ ಯಾಕೆ ಕಡಿಮೆ ಮಾಡಬೇಕು ಅಂತ ತಮ್ಮ ಅನ್ಸಿಕೆ? ಹಳೆ ಪದ್ಧತಿ ಕಡಿಮೆ ಮಾಡಲಿಕ್ಕೆ ಲೇಬರ್ಸ್ ಸಮಸ್ಯೆ ಬಹಳ ಇದೆ. ಈಗಿಂದ ಇತ್ತೀಚೆಗೆ ದಿನಕ್ಕೆ 500 ರೂಪಾಯಿ ಕೂಲಿ ಕೊಡಬೇಕು, ಈ ಮೆಷಿನರಿ ಆಗಿರ್ಬೋದು, ಈ ಓನ್ಲಿ ಡ್ರಿಪ್ ಇರ್ಬೋದು, ಅವಾಗ ನೀರು ಹಾಸ್ತಿದ್ವಿ, ಡ್ರಿಪ್ ಆನ್ ಮಾಡ್ತಿದ್ವಿ, ಈಗ ಅಡಿಕೆ ಕೊಯ್ಲಿಕ್ಕೆ ಒಂದು ದೋಟಿ ಸಹಿತ ಹೊಸ ಟೆಕ್ನಾಲಜಿ ಬಂದಿದೆ, 82 ವರೆಗೂ ಹೋಗುತ್ತೆ, ಅಷ್ಟು ಏಣಿ ಹತ್ತಿ ಕೊಯ್ಲಬೇಕಾಯ್ತು. ಆದ್ರೆ ಅವೆಲ್ಲ ಇದೆ, ಈಗ ಟ್ರಾಕ್ಟ್ರಿಗೆ ಮಲ್ಚಿಂಗ್ ಇದು ಬಂದಿದೆ, ಕ್ರಷರು, ಆಮೇಲೆ ರೋಟರ್ ಬಂದಿದೆ, ಅವೆಲ್ಲ ಆಧುನಿಕ ಪದ್ಧತಿ ಅವಶ್ಯಕತೆ ಇದೆ. ಯಾಕೆಂದ್ರೆ ಈಗೆಲ್ಲ ಮ್ಯಾನುವಲ್ ಮಾಡ್ಲಿಕ್ಕೆ ಕಷ್ಟದ ಕೆಲಸ, 500 ರೂಪಾಯಿಯಿಂದ 600 ರೂಪಾಯಿ ಕೂಲಿ ಕೇಳ್ತಾರೆ ಜನ, ಅದನ್ನ ಎಲ್ಲ ಮೇಂಟೈನ್ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ. ನಂತರವಾಗಿ ತೆಂಗು ಕೂಡ ಬೆಳೀತಾ ಇದ್ದೀನಿ ಅಂತ ಹೇಳಿದ್ರೆ, ಆ ಒಂದು ಯಾವ ತೆಂಗು ಹಾಕಿದ್ದೀರಿ, ಅದರದ್ದು ಒಂದು ಕೃಷಿ ಬಗ್ಗೆ? ನಾವು ತೋಟಗಾರಿಕೆ ಇಲಾಖೆಯಿಂದ ತಗೊಂಡು ಅಂತ ತೆಂಗು ಬೆಳೆದ್ವಿ, ಅದು ಸಹ ಡ್ರಿಪ್ ಇರಿಗೇಷನ್. ಬಟ್ ಇವತ್ತು ರೇಟು ಬಹಳ ಕಡಿಮೆ ಇದೆ. ಇವತ್ತು ತೆಂಗಿನ ಕೃಷಿ ಸುಮಾರು ಕಡಿಮೆ ಆಗ್ತಾ ಇದೆ. ಯಾಕೆ ಅಂದ್ರೆ ಅಡಿಕೆಗೆ ಬಂದಂತ ಬೆಲೆ ತೆಂಗಿಗೆ ಸಿಗ್ತಾ ಇಲ್ಲ. ಆಕ್ಚುಲಿ ಸುಮಾರು ಒಂದು ಲಕ್ಷಕ್ಕಿಂತ ಕಡಿಮೆ ಸಿಗೋದ್ರಿಂದ ಅದು ಬೆಳೆ ಕಡಿಮೆ ಆಗ್ತಾ ಐತಿ. ಜನರು ಸಹಿತ ಅದ್ರ ಬಗ್ಗೆ ಗಮನ, ಯಾಕೆಂದ್ರೆ ಒಂದು ಸಸಿ ಸಹಿತ ಮಾರಾಟ ಆಗ್ತಾ ಇಲ್ಲ ಈಗ. ಯಾಕೆಂದ್ರೆ ರೇಟ್ ಬಹಳ ಸುಮಾರು ಒಂದು 20 ರೂಪಾಯಿಗಿಂತ ಹೆಚ್ಚಾಗಿ ತೆಂಗಿನಕಾಯಿ ಬೇಕಾದ್ರೆ ಆಕ್ಚುಲಿ 10 ರೂಪಾಯಿವರೆಗೂ ಇದೆ. ಇದು ರೈತರಿಗೆ ಸಪೋರ್ಟ್ ಆಗುವುದಿಲ್ಲ. ಅಡಿಕೆನೆ ಹೆಚ್ಚಾಗಿ 40,000ಕ್ಕಿಂತ ಹೆಚ್ಚಾಗಿ ಓಡ್ತಾ ಇರೋದ್ರಿಂದ ಎಲ್ಲರೂ ಸಹಿತ ತೆಂಗಿನ ಫಸಲು ತೆಗೆದು ಆಗಲೇ ಅಡಿಕೆ ಹಚ್ಚಲಿಕ್ಕೆ ರೆಡಿ ಆಗಿದ್ದಾರೆ. ಮುಂದಿನ ದಿನಗಳಲ್ಲಿ ಅಡಿಕೆ ತೋಟಗಳೇ ಹೆಚ್ಚಾಗಿ ಬೆಳೀತಾರೆ. ಎಷ್ಟು ಎಕರೆಲ್ಲಿ ತಾವು ತೆಂಗು ಹಾಕಿರೋದು? ನಾವು ಸುಮಾರು 12 ಎಕರೆಲ್ಲೂ ಇದೆ, ಆದ್ರೆ ಸೈಡಿಗೆ ಮಾತ್ರ ತೆಂಗಿದೆ. ಸುಮಾರು ಹೆಚ್ಚು ಕಮ್ಮಿ ಒಂದು 120-130 ತೆಂಗಿನ ಗಿಡ ಇರ್ಬೋದು, ಅವು ಫಸಲು ಬರ್ತಾ. ಸೈಡಿಗೆ ಅಡಿಕೆ ತೋಟ ಸೈಡಿಗೆ ಎಡ್ಜಿಗೆಲ್ಲ ಹಾಕಿರೋದು ಅದ. ಎಷ್ಟಡಿ ಅಂತರದಲ್ಲಿ ಹಾಕಿದ್ರು ಮರಗಳನ್ನ? ಒಂದು 30 ಅಡಿಗೆ ಅಂತರದಲ್ಲಿ ನಾವು ತೆಂಗಿನ ಹಾಕಿದ್ವಿ. ಎಳ್ನೀರು ಕೊಡ್ತೀರೋ ಅಥವಾ ಕಾಯಿ ಮಾಡ್ತಿರೋ ತಾವು? ಎಳ್ನೀರು ಸಹಿತ ಕೊಡ್ತೀವಿ, ಹೆಚ್ಚಾಗಿ ಕಾಯಿನು ಸಹಿತ ಕೊಡ್ತಿದೀವಿ. ಎಳ್ನೀರಿಗಾದ್ರೆ ಒಂದು 15 ರೂಪಾಯಿ ಸಿಗುತ್ತೆ, ಒಣಕಾಯಿಗಾದ್ರೆ 10 ರೂಪಾಯಿ ಸಿಗುತ್ತೆ. ಬಟ್ ಈಗೆಲ್ಲ ಇದಕ್ಕೆ ಕಡಿಮೆ ಅಂತ ಅನ್ಸ್ಕೊಂಡಿದ್ವಿ. ಕಡಿಮೆ ಅಂತಂದ್ರೆ ನಿಮ್ಮ ಒಂದು ಪ್ರಕಾರ ಬಗ್ಗೆ ತೆಂಗಿಗೆ ಎಷ್ಟು ಬೆಲೆ ಸಿಕ್ಕರೆ ನೀವು ಬೆಳೀಲಿಕ್ಕೆ ರೈತರಿಗೆ ಅನುಕೂಲ ಆಗುತ್ತೆ ಅಂತೀರಾ? ಒಂದು 25 ರೂಪಾಯಿನಾದ್ರು ಒಂದು ತೆಂಗಿಗೆ ಬೇಕು. ಯಾಕೆಂದ್ರೆ ಅದು ಎಳ್ನೀರದೆಲ್ಲ ಒಳ್ಳೆ ತಂಪು ಅನ್ನೋದನ್ನು ಎಲ್ಲರಿಗೂ ಗೊತ್ತಿದೆ. ಈಗ ನೋಡಿದ್ರೆ ಕೆಮಿಕಲ್ ಕೋಕೋ ಕೋಲೋ ಮತ್ತೊಂದು ಈ ಥರ ಪಾನೀಯಕ್ಕಿಂತ ಇದು ನಾವು ಎಲ್ಲ ಜನರಿಗೂ ನಾವು ಹೇಳೋದು ಇಷ್ಟೇನೆ, ರೈತರ ಪರವಾಗಿ ಎಳ್ನೀರು ಹೆಚ್ಚೆಚ್ಚು ಕುಡಿರಿ. 5 ರೂಪಾಯಿ 10 ರೂಪಾಯಿಗೆ ಒಂದು 25-30 ರೂಪಾಯಿ ಅಂದ್ರೂ ನೀವು ಕುಡಿಬೇಕಾಗುತ್ತೆ. ಯಾಕಂದ್ರೆ ಈ ಕೋಕೋ ಕೋಲಾ ಅವೆಲ್ಲ ಕೆಮಿಕಲ್ ಹಾಕಿ ಆರೋಗ್ಯ ಹಾಳು ಮಾಡೋಕ್ಕಿಂತ ನಾವು ಹೆಚ್ಚಾಗಿ ನಮ್ಮ ರೈತರ ತೆಂಗಿನಕಾಯಿ ಕುಡಿದ್ರಿಂದ ರೈತರಿಗೂ ಸಹಿತ ಅನುಕೂಲ ಆಗುತ್ತೆ, ಸಹಿತ ನಮ್ಮ ಆರೋಗ್ಯಗಳು ಸಹಿತ ಸುಧಾರಣೆ ಆಗುತ್ತೆ. ಭತ್ತ ಕೂಡ ಬೆಳೆದಿದ್ದೀನಿ ಅಂತ ಹೇಳಿದ್ರೆ ಎಷ್ಟು ಎಕರೆಲ್ಲಿ ಹಾಕಿದ್ರೆ ಭತ್ತ? ಒಂದು 3/4 ಎಕರೆಯಲ್ಲಿ ಭತ್ತ ಹಾಕಿದ್ದೀವಿ. ಆದ್ರೆ ಅದಕ್ಕೆ ನಮಗೆ ಭತ್ತದ ಬೆಳೆಗೆ ಹೆಚ್ಚು ಕಡಿಮೆ 3,000ಕ್ಕಿಂತ ಹೆಚ್ಚು ಬೆಲೆ ಬೇಕಾದ ಅವಶ್ಯಕತೆ ಇತ್ತು. ಆದರೆ ಇವತ್ತಿನ ದಿನದಲ್ಲಿ 2,000 ಇದೆ, ಇದು ಯಾವುದಕ್ಕೂ ಸಾಕಾಗಲ್ಲ. ಏಕೆಂದ್ರೆ ಇವತ್ತು ನಾಟಿ ಹಚ್ಚಲಿಕ್ಕೆ ಒಂದು 3,000 ಬೇಕು, ಕೊಯ್ಲಿಕ್ಕೆ ಒಂದು 2,500 ಬೇಕು, ಆಮೇಲೆ ಗೊಬ್ಬರ ಒಂದು ಪೊಟಾಷ್ ಗೊಬ್ಬರ ಇವತ್ತು 1,700 ರೂಪಾಯಿ ಆಗಿದೆ, 1,700 ರೂಪಾಯಿ ಇದೆ. DAP 1,300 ರೂಪಾಯಿವರೆಗೂ ಆಗಿದೆ. ಈ ತರ ಗೊಬ್ಬರದಲ್ಲ ಬೆಲೆಯಲ್ಲಿ ನಾವು ಭತ್ತ ಬೆಳೆಯೋದು ಭಾರಿ ಹೆಚ್ಚು. ಆಮೇಲೆ ಕೂಲಿ ಆಳುಗಳು ಸಹಿತ ಹೆಚ್ಚು ಕಮ್ಮಿ, ಒಂದು ಕೂಲಿ ಆಳು ಕಳೆ ತೆಗಲಿಕ್ಕೆ 300 ರೂಪಾಯಿ ಬೇಕು, ಗಂಡಾಳಿಗೆ ಒಂದು 500 ರೂಪಾಯಿ ಬೇಕು. ಅದು ಹೆಚ್ಚು ಕಡಿಮೆ ನನಗೆ ಭತ್ತಕ್ಕೆ 3,000ಕ್ಕಿಂತ ಹೆಚ್ಚು ಬೆಲೆ ಇದ್ರೆ ರೈತರಿಗೆ ಅನುಕೂಲ ಆಗುತ್ತೆ ಅಂತ ನಾನು. ಯಾವ ಭತ್ತ ಹಾಕಿದಿರ? ನಾವು ಅಮನ್ ಅಂತ ಹಾಕಿದೀವಿ, ಸುಮಾರು ಚೆನ್ನಾಗಿ ಬಂದಿದೆ. ಆದ್ರೆ ಅದೇ ರೇಟು 2,300 ಆಗಿರ್ತದೆ. ಹೆಚ್ಚಿಗೆ ರೈತರಿಗೆ 3,000ಕ್ಕಿಂತ ಹೆಚ್ಚಾಗಿ ಯಾಕೆಂದ್ರೆ ನೋಡ್ರಿ, ಒಂದು ಜೋಳದ ಬೆಳೆ ಹೆಚ್ಚಾಗಿ ನಮ್ಮಲ್ಲೆಲ್ಲ ಸುಮಾರು ಮಳೆ ಬಂದು ಹೆಚ್ಚಾಗಿ ಹಾಳಾಗಿ ಹೋಗ್ಬಿಡ್ತು. ಆದ್ರೆ ಅದಕ್ಕೆ ಸುಮಾರು 2,200-300 ಇದೆ. ಅದು ಭತ್ತ ಊಟ ಮಾಡೋಂತ ಭತ್ತಕ್ಕೆ ಹೆಚ್ಚು ಕಮ್ಮಿ 2,000-300 ಇದೆ. ಇದು ಬಹಳ ಕಡಿಮೆ ಅಂತ ನಾನು ಅನ್ಕೊಂತೀನಿ. 3,000ಕ್ಕಿಂತ ಹೆಚ್ಚು ಬೆಲೆ ಕೊಟ್ರೆ ರೈತರಿಗೆ ಅನುಕೂಲ ಆಗುತ್ತೆ. ಅವ್ರಿಗೆ ಹೆಚ್ಚಾಗಿ ಬೇರೆಕ್ಕಿಂತ ಹೆಚ್ಚಾಗಿ ನಾನು ಮನವಿ ಮಾಡ್ತೇನೆ ಅಂದ್ರೆ ರೈತರಿಗೆ ಬೇರೆ ಏನ್ ಸಹಾಯ ಧನ ಮಾಡೋಕ್ಕಿಂತ ಈ ಬೆಳೆದಂತ ಬೆಲೆಗೆ ಒಂದು ಬೆಲೆ ಕೊಟ್ರೆ ಅವರು ಸಹಿತ ರೈತರು ಅನುಕೂಲ ಆಗ್ತಾರೆ, ಆರ್ಥಿಕವಾಗಿ ಸಬಲವಾಗ್ತಾರೆ ಅಂತ ನಾನು. ಎಷ್ಟು ಇಳುವರಿ ಬಂತು ಭತ್ತದಲ್ಲಿ ತಾವು? ಸುಮಾರು 1 ಎಕರೆಗೆ 40 ಚೀಲ ಅನ್ನ ಬಂದಿದೆ. ಒಟ್ಟಾರೆ ಹೇಳಬೇಕು ಅಂತಂದ್ರೆ ತಮ್ಗೆ ಈ ಕೃಷಿ ಮಾಡೋದ್ರಿಂದ ಎಷ್ಟು ಸಂತೋಷ ಇದೆ, ಯಾವ ತರ ಅಂತೀರಾ? ಕೃಷಿ ಅಂದ್ರೆ ಆಕ್ಚುಲಿ ನಮ್ಮ ಜಮೀನಿಗೆ ನಾವೇ ಓನರ್ಗಳು, ಬೇರೆ ಕಡೆ ಎಲ್ಲ. ಯಾಕೆಂದ್ರೆ ಚೆನ್ನಾಗಿ ಓದಿದ್ರೆ ಮಾತ್ರ ಇವತ್ತು ಕೆಲಸ ಸಿಗೋದು ಸಾಧ್ಯ. ಮತ್ತೆ ಮೀಡಿಯಂ ಓದೋರಿಗೆ, ಒಂದು ಕಡಿಮೆ ಓದೋರಿಗೆ, ನಮ್ಮ ತಂದೆ ತಾಯಿಯರು ಅಜ್ಜ ಅಜ್ಜಿಯವ್ರು ಮಾಡಿರೋಂಥ ಕೃಷಿ ಭೂಮಿನ ನಾವು ಚೆನ್ನಾಗಿ ಮಾಡಿದ್ರೆ ಅದು ಬಹಳ ತಾಂತ್ರಿಕವಾಗಿ ಹೊಸ ವಿಧಾನ ಒಂದು ಅಳವಡಿಸಿಕೊಂಡ್ರೆ ಲಾಭದಾಯಕವಿದೆ. ಇನ್ನೊಬ್ಬರು ಇನ್ನೆಲ್ಲೇ ಬೇರೆ ಕಡೆ ಕೆಲಸ ಹುಡುಕೋ ಅವಶ್ಯಕತೆ ಇಲ್ಲ ಅಂತ ನಾನು. ನೀವು ಕೂಡ ಡಿಗ್ರಿ ಮಾಡಿದ್ದೀನಿ ಅಂತ ಹೇಳಿದ್ರೆ, ಈಗ ಓದಿ ಡಿಗ್ರಿ ಮಾಡಿ ಹೊರಗಡೆ ಬಂದು ಬೇರೆ ಕಡೆ ಹೋಗ್ತಕ್ಕಂಥ ಯುವ ರೈತರಿಗೆ ತಾವು ಒಬ್ಬ ಕೃಷಿಕರಾಗಿ ಏನ್ ಹೇಳಕ್ ಇಷ್ಟಪಡ್ತೀರಿ? ನಾವು ಕೃಷಿಕರಲ್ಲಿ ಚೆನ್ನಾಗಿ ಮಾಡಬೇಕು, ಅದ್ರ ಕಡೆ ನಾವು ಗಮನ ಇಡಬೇಕು. ಏನೋ ಮಾಡ್ತೇವೆ ಅಂತ ಮಾಡಕ್ಕಿಂತ ನಾವು ಗೊಬ್ಬರ ಇರ್ಬೋದು, ಆಮೇಲೆ ಅದ್ರ ಬಗ್ಗೆ ಬಹಳ ಗಮನ ಕೊಟ್ಟಾಗ ಪ್ರತಿಯೊಂದು ಯಾವ್ದೇ ಒಂದು ಬೆಳೆಯನ್ನ ನಾವು ಅದ್ರ ಕಡೆ ಗಮನ ಕೊಟ್ಟಾಗ ಬೇಗ ಬೆಳಿಬಹುದು, ಆರ್ಥಿಕವಾಗಿ ಸಬಲವಾಗಬಹುದು. ಏ ನಾವು ಜಾಬೇ ಹುಡುಕ್ತೇನೆ ಅಂತಂದ್ರೆ ಎಲ್ಲರಿಗೂ ಸಿಕ್ಕಾಗಲ್ಲ, ಯಾಕೆಂದ್ರೆ ಜಾಬ್ ಹಿಡಿಯೋದು ಅದು ಸುಲಭನೂ ಅಲ್ಲ. ಯಾಕೆಂದ್ರೆ 95% ಕ್ಕಿಂತ ಮೇಲಿದ್ದವರು ಸಹಿತ ಜಾಬ್ ಸಿಗೋದು ಕಷ್ಟದ ಕೆಲಸ. ನಮ್ಮ ಜಮೀನನ್ನು ನಾವೇ ಸಹಿತ ನಾವೇ 10-6 ಜನಕ್ಕೆ ಕೆಲಸ ಕೊಟ್ಕೊಂಡು ನಾವು ನಮ್ಮ ಜಮೀನನ್ನು ಚೆನ್ನಾಗಿ ಸಮೃದ್ಧಿಯಾಗಿ ಬೆಳಿಬಹುದು, ಆಮೇಲೆ ನಾವು ಆರ್ಥಿಕವಾಗಿ ಸಬಲವಾಗಿರ್ಬೋದು, 10-6 ಜನಕ್ಕೆ ಮಾದರಿ ಆಗ್ಬಹುದು. ಇತ್ತೀಚಿನ ದಿನದಲ್ಲಿ ಎಲ್ಲಾ ಕೃಷಿಕರು ಅಡಿಕೆ ಮೇಲೆ ಹೆಚ್ಚು ವ್ಯಾಮೋಹ ಮಾಡಿ ಅಡಿಕೆ ಒಂದು ವಾಣಿಜ್ಯ ಬೆಳೆಯಾಗಿ ಬೆಳಕೊಂಡು ಅದಕ್ಕೆ ರೇಟು ಕೂಡ ಅದೇ ತರ ಇದೆ. ಮುಂದಿನ ದಿನದ ಪರಿಸ್ಥಿತಿಯಲ್ಲಿ ತಾವು ಕೂಡ 12 ಎಕರೆ ಅಡಿಕೆನೆ ಅಂತ ಹೇಳಿದ್ರೆ ಇದೇ ರೀತಿಯಾದ ಒಂದು ಪರಿಸ್ಥಿತಿ ಮುಂದೆ ಇರುತ್ತಾ? ರೈತರು ಬೇರೆ ಬೆಳೆಗಳ ಬಗ್ಗೆ ಆಸಕ್ತಿ ಹೊಂದಬೇಕಾ ಅಥವಾ ಯಾವ ರೀತಿ ತಾವೊಬ್ಬ ರೈತಾಗಿ ಏನ್ ಹೇಳಕ್ ಇಷ್ಟಪಡ್ತೀರಿ? ಇಲ್ಲ, ಎಲ್ಲಾ ಬೆಳೆನೂ ಬೆಳಿಬೇಕು, ಅಡಿಕೆನೇ ಬೆಳಿಬೇಕು ಅಂತ ನಾವು ಹೇಳಲ್ಲ. ಯಾವ್ದೇ ಒಂದು ಬೆಳೆನೇ ಆಗ್ಲಿ ಚೆನ್ನಾಗಿ ಬೆಳೆದ್ರೆ ಅದರಲ್ಲೂ ಸಹಿತ ಆರ್ಥಿಕವಾಗಿ ಸಬಲತೆಯನ್ನು ಕಾಣಬಹುದು. ಬರೀ ಅಡಿಕೆ ಬೆಳೆಯೋದ್ರಿಂದ ಇದಾಗುತ್ತೆ ಅಂತ ಅನ್ನಕ್ಕಿಂತ ಹೆಚ್ಚಾಗಿ ಬೇರೆ ಬೆಳೆಗಳು ಇದಾವೆ, ಅಂತರ್ಬೆಳೆ ಬೆಳೆಗಳು, ಎಳ್ಳೆ ಎಲೆಗಳು, ಮೆಣಸು, ಕೋಕೋ, ಅಂತರ ಬೆಳೆ ಬೆಳೆಯೋದ್ರಿಂದ ಅಡಿಕೆ ಜೊತೆಗೆ ಅದನ್ನು ಬೆಳೆಯೋದ್ರಿಂದ ನಾವು ಅಡಿಕೆ ಕಡಿಮೆ ರೇಟ್ ಆದ್ರೂ ಸಹಿತ ನಾವು ಆರ್ಥಿಕವಾಗಿ ಸಬಲವಾಗಬಹುದು ಅಂತ ಹೇಳ್ತೀವಿ. ತಾವೇ ಹೇಳಿದ್ರೆ ಅವಾಗ್ಲೇ ಈಗಿರ್ತಕ್ಕಂತ ತೆಂಗಿನ ಮರಗಳನ್ನೆಲ್ಲ ಕತ್ತರಿಸಿ ಅಡಿಕೆ ಹಾಕ್ತಿದ್ರೆ ಜನ ಅಷ್ಟು ಹೋಗಿದ್ದಾರೆ, ಮುಂದೆ ಏನಾಗಬಹುದು ಅಂತ ಹೇಳ್ತೀರಾ? ಇದೇ ಬೆಲೆ ಮುಂದೆ ಇರುತ್ತೋ ಅಥವಾ ಯಾವ ತರ ತಾವೊಬ್ಬ ರೈತ ಆಗಿ? ಈ ಬೆಲೆ ಇರುತ್ತೆ ಅಂತ ನಾನು ಹೇಳಕ್ ಆಗಲ್ಲ, ಯಾಕಂದ್ರೆ ನಾನು 10,000 ರೂಪಾಯಿ ಇದ್ದಾಗಿನೂ ಅಡಿಕೆ ಕೊಟ್ಟಿದ್ದೀನಿ, ಇವತ್ತು 40,000 ರೂಪಾಯಿ ಆಗಿದೆ, ಆಗ್ಬಹುದು. ಆದ್ರೆ ಅದೇ ಏನಾಗುತ್ತೆ ಅಂತ ನಾವು ಇದನ್ನ ಮಾರ್ಕೆಟ್ ಸ್ಟಡಿ ಮಾಡೋದು ಭಾರಿ ಕಷ್ಟ. ಯಾಕಂದ್ರೆ ಇವತ್ತು ನಾನು 40,000 ಕೊಟ್ರೆ ಒಂದ್ ದಿವಸ ಕೊಟ್ರೆ 35,000 ರೂಪಾಯಿ ಅಡಿಕೆ ಬಂದಿರುತ್ತೆ. ಅದನ್ನೆಲ್ಲ ಸ್ಟಡಿ ಮಾಡೋದು ನಮ್ಮ ಮೇಲಿಲ್ಲ. ಆಕ್ಚುಲಿ ನಾವು ಬೆಳಿಬಹುದು, ಮಾರ್ಕೆಟ್ ಸ್ಟಡಿ ಮಾಡೋಕ್ಕಾಗಲಿ, ರೈತರಿಗೆ ಅನುಕೂಲ ಆಗಂಗೆ ಮಾಡ್ಕೊಡ್ಬೇಕು. ರೈತರಿಗೆ ಏನೂ ಗೊತ್ತಿರಲ್ಲ, ಮಾರ್ಕೆಟ್ ಬಗ್ಗೆನೆ ಅವ್ರಿಗೆ ಜಾಸ್ತಿ ತಿಳುವಳಿಕೆ ಇರೋದಿಲ್ಲ. ಆದ್ರೆ ಅದೇ ಮತ್ತೆ ಅಂತರ್ ಬೆಳೆಯಾಗಿ ಅದು ಬರ್ದೇ ಇದ್ರೆ ಇನ್ನೊಂದು ಬೇರೆ ಎಲ್ಲ ಯಾವ್ದೇ ಕ್ರಾಪ್ ಮಾಡ್ಲಿ ಚೆನ್ನಾಗಿ ಮಾಡಿದ್ರೆ ಅದು ರೈತರಿಗೆ ಅನುಕೂಲ ಆಗತ್ತೆ ಅಂತ ನಾನು. ಒಳ್ಳೇದು ರವಿಕಿರಣ್ ಅವರೇ, ತಮ್ಮ ಒಂದು ಅನುಭವನ ಇದುವರೆಗೂ ನಮ್ಮ ಆಕಾಶವಾಣಿ ಅವರೊಂದಿಗೆ ಹಂಚಿಕೊಂಡಿದ್ರಿ. ತಾವು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ನಮಸ್ತೆ ಸರ್. ಮಿಶ್ರ ಬೇಸಾಯ ಈ ಕುರಿತು ಶಿಕಾರಿಪುರದ ನಗರದ ಶ್ರೀಯುತ ರವಿಕಿರಣ್ ಅವರೊಂದಿಗೆ ನಡೆದ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಎಚ್ ಎಂ ಮಹೇಶ್. ಇನ್ನು ಚಿತ್ರದುರ್ಗ ಜಿಲ್ಲೆ ಪಾಪಿನಹಳ್ಳಿಯ ಶ್ರೀಮತಿ ತಿಪ್ಪಮ್ಮ ಮತ್ತು ಸಂಗಡಿಗರಿಂದ ಕುಟುವ ಪದಗಳು. ಅಕ್ಕಕ್ಕೆ ಕೋಟಕ್ಕೆ ಕಲ್ಲಳ್ಳ ಕೊಳಿರಮ್ಮ ಕಲ್ಯಾಣ ನಮ್ಮ ಮನೆಯಾಗೆಯ ಸುವಾಬ ಬಾಳೆ ಸುವಾ ಬಸು ಅದಕ್ಕೆ ರೊಕ್ಕ ತಂದಿಟ್ಟಳ ಕಲ್ಲರಳಿಗೆ ಅವ್ರ ತಾಯವ್ ತಂದಿಟ್ಟಳ ಕಲ್ಲರಳಿಗೆ ಗುಂಜಿ ಕೆಮ್ಮಣ್ಣು ಸೋತ್ತ ಸಾವಾನಾಗಿ ಬಳಿಯಮ್ಮ ಸುವಾಗಿ ಬಳಿಯಮ್ಮ ಸಾವಾನಾಗಿ ಬಳಿಯಮ್ಮ ಗಂಜೆ ಕೆಮ್ಮಣ್ಣ ನೋಡಿ ಸಾವಾನಾಗಿ ಬಳಿಯಮ್ಮ ಸುವಾಗಿ ಬಳಿಯಮ್ಮ ಸುವಾಳಿ ಸಾವಾನಾಗಿ ಬಳಿಯಮ್ಮ ಸುವಾಡಿ ಸಾವಾನಾಗಿ ಬಳಿಯಮ್ಮ ಸುವಾಸುವೆ ಸುವಾ ನಮ್ಮ ಮನೆಯಾಗೆ ಸೋಬಣ್ಣ ಬೆಳ್ಳಿ ಮೋಡತಿಗೆ ಮದ ಮಗಳೇ ಸುವಾ ಸಂಗೆ ತರುಳಾಳಿಯ ಸುವಾಬ ಸುಯ ಸುವಾಬ ರಘುರಂಗ ತರುಳಾಳೆ ಸುವಾಬ ಸುಯ ಸುವಾರಿಯ ರಕು ಗಂಗೆ ತರುಳಾಳಿಯ ಸುವಾಬ ಸುಯ ಸುವಾರಿಯ ರಘುಗಂಗ ತರುಳಾಳೆ ಸುವಾಬ ಸುಯ ಸುವಾಬ ಚಿತ್ರದುರ್ಗ ಜಿಲ್ಲೆ ಪಾಪಿನಹಳ್ಳಿಯ ಶ್ರೀಮತಿ ತಿಪ್ಪಮ್ಮ ಮತ್ತು ಸಂಗಡಿಗರಿಂದ ಕುಟುವ ಪದಗಳನ್ನು ಕೇಳಿದಿರಿ. ಈಗ ಒಂದು ಪರಿಸರ ಗೀತೆ ಕೇಳೋಣ. Thank you. ಮಲ್ಲಿಗೆ ಕಸ ನಾನು ಹಿಂಗಟಿ ಕಥೆ ನಂದು ಏಳು ರೈತ ಲಕ್ಷ ಕೊಟ್ಟು ನೀನು ಏಳು ರೈತ ಲಕ್ಷ ಕೊಟ್ಟು ನೀನು ನೀನು ಮಲ್ಲಿಗೆ ಕಸ ನಾನು ಹಿಂಗಟಿ ಕಥೆ ನಂದು ಏಳು ರೈತ ಲಕ್ಷ ಕೊಟ್ಟು ನೀನು ಏಳು ರೈತ ಲಕ್ಷ ಕೊಟ್ಟು ನೀನು ನೀನು ನಂದು ಆಫ್ರಿಕಾ ಅಮೆರಿಕಾ ದೇಶದಾದ ರಾಜನಂದು ಕರ್ನಾಟಕದ ಉತ್ತರದ